ಯೋಗೇಶ್ ಅವರ, ಏನಿದು ದತ್ತು ಗ್ರಾಮ ಯೋಜನೆ ಅಂತಂದ್ರೆ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಯಾತಕ್ಕೆ ಈ ಯೋಜನೆಯನ್ನ ಆರಂಭ ಮಾಡಿದೆ? ಈ ದತ್ತು ಗ್ರಾಮ ಯೋಜನೆ ಏನಿದೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಇದು ಒಂದು ಪ್ರಮುಖವಾದಂಥ ಮುಂಚೂಣಿ ಕಾರ್ಯಕ್ರಮ. ಕಳೆದ 2020-21 ನಾವು ಈ ದೊಡ್ಡದು ಪೂರ್ಣ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಒಂದು ಗ್ರಾಮದ ಸರ್ವತೋಮುಖ ಬೆಳವಣಿಗೆ ಅಭಿವೃದ್ಧಿಗೋಸ್ಕರ, ಸಾಮಾಜಿಕ ಆಗ್ಬೋದು, ಆರ್ಥಿಕ ಆಗ್ಬೋದು, ಮತ್ತು ಎಲ್ಲ ಮುಖ್ಯವಾಗಿ ಕೃಷಿ ರಂಗದಲ್ಲಿ ಅವರ ಒಂದು ರೈತರ ಒಂದು ಸರ್ವತೋಮುಖ ಅಭಿವೃದ್ಧಿಯಾಗಲಿ, ಬೆಳವಣಿಗೆ ಆಗಿ ಒಂದು ಸುಸ್ಥಿರತೆಗೆ ತಲುಪುವ ಒಂದು ಉದ್ದೇಶದಿಂದ ಇದನ್ನು ಇತರೆ ಅಂಗಸಂಸ್ಥೆಗಳೇನಿದ್ದಾವೆ, ಅಭಿವೃದ್ಧಿ ಇಲಾಖೆಗಳು, ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕಾ ಇಲಾಖೆ ಆಗ್ಬೋದು, ಪಶುಸಂಗೋಪನೆ ಇಲಾಖೆ ಆಗ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗ್ಬೋದು, ಆಮೇಲೆ ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಇತರ ಸಾಮಾಜಿಕ ಸಂಸ್ಥೆಗಳು ಇದ್ದಾವೆ, ಮೈರಡ ಸಂಸ್ಥೆ ಇದೆ, ಇವರ ಎಲ್ಲ ಒಂದು ಸಹಯೋಗದಲ್ಲಿ ಈ ಕೃಷಿ ತಾಂತ್ರಿಕ ಮಾಹಿತಿ ಅಲ್ಲದೇ ಕೃಷಿಯೇತರ ಚಟುವಟಿಕೆಗಳಾಗ್ಬೋದು, ಒಟ್ಟಾರೆ ಇದು ಸಾಮಾಜಿಕ ಆರ್ಥಿಕ ರಂಗದಲ್ಲಿ ಒಂದು ಒಂದು ಸುಸಜ್ಜಿತವಾದ ಒಂದು ಸುಸ್ಥಿರತೆಗೆ ಹೋಗೊಡ್ತಕ್ಕಂಥ ಕಾರ್ಯಕ್ರಮ, ಒಟ್ಟಾರೆ ಗ್ರಾಮದ ಅಭಿವೃದ್ಧಿ ಮಾಡಲಿಕ್ಕೆ ಆಯೋಜಿಸಿರ್ತಕ್ಕಂಥ ಒಂದು ಮುಂಚೂಣಿ ಕಾರ್ಯಕ್ರಮ ಸರ್, ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಮುಂಚೂಣಿ ಕಾರ್ಯಕ್ರಮ. ಇಲ್ಲಿ ನಾವು ಮಾದರಿ ಗ್ರಾಮ ಆದರ್ಶ ಗ್ರಾಮ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡು ನಿರ್ದಿಷ್ಟ ಅವಧಿವರೆಗೆ ಅದನ್ನು ಮುಂದುವರಿಸಿ ಅದನ್ನು ನಾವು ಅವರಿಗೆ ಗ್ರಾಮಕ್ಕೆ ಒಪ್ಪಿಸ್ತಾ ಇದ್ದೀವಿ. ಈ ಸಿದ್ಧಾಂತ ಸ್ಮಾರ್ಟ್ ವಿಲೇಜ್ ಅಂತ ಏನು ಸಿದ್ಧಾಂತ ಇದೆ, ಇದರ ಆಧಾರದಲ್ಲಿ ಈ ಒಂದು ಆಧಾರದ ಮೇಲೆ ಈ ಕಾರ್ಯಕ್ರಮನ ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದೆ ಸರ್. ವಿಶ್ವವಿದ್ಯಾನಿಲಯದ ಯೋಜನೆ ಆದರೂ ಅದನ್ನು ಅನುಷ್ಠಾನ ಮಾಡೋದು ಕೃಷಿ ವಿಜ್ಞಾನ ಕೇಂದ್ರ. ಹೌದು, ಇದು ಮುಂಚೂಣಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಆಯ್ದ ಒಂದು ದತ್ತು ಗ್ರಾಮನ ಆಯ್ಕೆ ಮಾಡಿಕೊಂಡು ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳೇ ಅನುಷ್ಠಾನ ಮಾಡಬೇಕಾಗುತ್ತೆ. ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಯ್ಕೆ ಮಾಡಿಕೊಂಡಿರೋ ದತ್ತು ಗ್ರಾಮ ಯಾವುದು? ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡತುಪ್ಪೂರು ಗ್ರಾಮ ಅಂತ ಒಂದಿದೆ. ದೊಡ್ಡತುಪ್ಪೂರು ಗ್ರಾಮ ಅನ್ನೋನ್ನ ಆಯ್ಕೆ ಮಾಡಿಕೊಂಡು ನಂತರ ಅಲ್ಲಿ ನಾವು ಆಯ್ಕೆ ಮಾಡಿದ ಪ್ರಾಥಮಿಕ ಸಭೆಯನ್ನೆಲ್ಲ ಕೈಗೊಂಡು ರೈತಾಪಿ ವರ್ಗದವರು, ಯುವಜನತೆ, ಮಹಿಳಾ ಮುಖಂಡರು ಅವ್ರನ್ನ ಸೇರಿಸಿ ನಂತರ ಅಲ್ಲಿ ಆಗುಹೋಗುಗಳನ್ನು ವಿಶ್ಲೇಷಿಸಿ ಆಯ್ಕೆ ಮಾಡಿ ತದನಂತರ ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಅಂತ ಮಾಡ್ತೀವಿ. ಇಟ್ ಇಸ್ ಜಸ್ಟ್ ಲೈಕ್ ರೆಕಗ್ನೈಸೆನ್ಸ್ ಅಂತ ಹೇಳ್ತೀವಿ. ಒಂದು ಪ್ರಾಥಮಿಕ ಅಧ್ಯಯನ ಆಯ್ಕೆ ಮಾಡಿದ ನಂತರ ಅಲ್ಲಿ ಏನು ಅಂತಂದರೆ, ಈ ಒಂದು ಸಹಭಾಗಿತ್ವ ಅಧ್ಯಯನ ಮಾಡಿ ಗುರುತಿಸಬೇಕಾದಂಥ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಗುರುತಿಸಿ ಅದನ್ನು ನಾವು ಪ್ರಿಯೋರಿಟೈಸ್ ಮಾಡ್ತೀವಿ. ಅಂದರೆ ಆದ್ಯತೆಗಳು ಯಾವುದಕ್ಕೆ ಮೊದಲ ಆದ್ಯತೆ, ಎರಡನೇ ಆದ್ಯತೆ ಯಾವುದು ಅಂತ, ಕೃಷಿಯಲ್ಲಿ ಮತ್ತು ಕೃಷಿಗೆ ಪೂರಕವಾದಂಥ ಯಾವ್ಯಾವ ಉದ್ಯಮಗಳಿದ್ದಾವೆ ಅದರಲ್ಲಿ ಏನೇನು ಸಮಸ್ಯೆ ಇದೆ ಅವನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ದೃಷ್ಟಿಕೋನ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ಹಂತ ಹಂತವಾಗಿ ಅವನ್ನು ನಾವು ಅನುಷ್ಠಾನಗೊಳಿಸಿ ನಂತರ ಈ ಕಾರ್ಯಕ್ರಮನ ವಾರ್ಷಿಕವಾಗಿ ಪರಿಪೂರ್ಣಗೊಳಿಸ್ತಾ ಇದ್ದೀವಿ. ಶಶಿಕುಮಾರ್ ಅವರೇ, ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು? ಬಿ ಎ. ಏನು ವಯಸ್ಸು ತಮ್ಮದು? ವಯಸ್ಸು ಇವಾಗ 37. ಓಕೆ. ಜಮೀನು ಎಷ್ಟಿದೆ? ಜಮೀನು 3 ಎಕರೆ ಇದೆ. ಸಮಗ್ರ ಕೃಷಿಯಲ್ಲಿ ಸಾವಯವ ಪದ್ಧತಿನ ಅಳವಡಿಸ್ಕೊಂಡ ಇದ್ದೀನಿ. ಏನೇನು ಬೆಳೆ ಬೆಳಿತೀರಿ? ಮೊದಲನೇದಾಗಿ ನಮ್ಮದು ತರಕಾರಿ ಜೊತೆಗೆ ತೋಟಗಾರಿಕಾ ಬೆಳೆಗಳು ಮತ್ತು ಹೈನುಗಾರಿಕೆ. ಏನೇನು ತರಕಾರಿ ಬೆಳಿತೀರಿ? ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಹೀರೆಕಾಯಿ, ಪಡುಲ್ಕಾಯಿ, ಮೆಣಸಿನ್ಕಾಯಿ, ಬದನೆ, ಎಲ್ಲ ತರಕಾರಿಗಳನ್ನೂ ವರ್ಷ ಪೂರ್ತಿ ಬೆಳಿತೀವಿ. ತೋಟಗಾರಿಕಾ ಬೆಳೆಗಳನ್ನು ಏನು ಬೆಳಿತೀರಿ? ಮಾವು, ಸಪೋಟೊ, ಸೀಬೆ, ನುಗ್ಗೆ. ನುಗ್ಗೆ ಫಸಲು ಬರ್ತಾ ಇದೆ. ಈ ಇನ್ನಿತರ ಬೆಳೆಗಳು ಇನ್ನೊಂದು ವರ್ಷ ಸ್ಟಾರ್ಟ್ ಆಗ್ಬೋದು. ಟೈಮ್ ತಗೊಳತ್ತೆ? ಟೈಮ್ ತಗೊಳ್ತದೆ, 2 ವರ್ಷ ಆಗಿದೆ ಇವಾಗ. ಆಯಿತು, ತೋಟಗಾರಿಕಾ ಬೆಳೆ ಆಯಿತು, ತರಕಾರಿ ಆಯಿತು, ಇನ್ನೇನಿದೆ ಅಂದರೆ? ಇನ್ನು ಕುಷ್ಕಿ ಬೇಸಾಯದಲ್ಲಿ ಸೂರ್ಯಕಾಂತಿ, ಜೋಳ, ಮುಸ್ಕಿನ ಜೋಳ ಈ ಥರ ಮಾಡ್ತೀವಿ. ತಾವು ಸಾವಯವ ಕೃಷಿ ಮಾಡೋದಕ್ಕೆ ಕಾರಣ ಏನು? ಕಾರಣ ಅಂತಂದರೆ ಸರ್, ನಮ್ಮದು 2016 ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅಷ್ಟು ಇದಾಗಿರಲಿಲ್ಲ. ಆವಾಗ ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಮೊದಲು ಹಾಕ್ತಿದ್ನು. ಆ ವರ್ಷದಲ್ಲಿ ಹಾಕೋಕ್ಕಾಗಲಿಲ್ಲ, ಯಾಕೆ ಅಂತಂದರೆ ಹಣಕಾಸು ವ್ಯತ್ಯಯ ಆಯಿತು. ಆವಾಗ ಇದಕ್ಕೆ ಬದಲಿ ಪರಿಹಾರ ಏನು ಅಂತ ಬಂದಾಗ ಸಾವಯವ ಕೃಷಿ ಕೆಲವೊಂದಷ್ಟು ರೈತರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಈ ಥರ ಮಾಡ್ಬೋದು ಅಂದಾಗ ಅದನ್ನು ಮಾಡ್ತಾಬೋದು. ಆದರೆ ಹಂತದಲ್ಲಿ 2018 KVKಲಿ ಒಂದು 6 ದಿನದ ತರಬೇತಿನ, ಸಾವಯವ ಕೃಷಿ ತರಬೇತಿಯನ್ನು ಮಾಡ್ತು. ಅಲ್ಲಿ ನಾನು ತರಬೇತಿ ಪಡ್ಕೊಂಡೆ. ಪಡ್ಕೊಂಡಂತ ನಂತರ ನನಗೆ ಆತ್ಮಸ್ಥೈರ್ಯ ಬಂತು. ಇದ್ರ ಮುಖಾಂತರ ನಾನು ಕಾಂಪೋಸ್ಟು ಮತ್ತು ಎರೆಹುಳು ಗೊಬ್ಬರ ಮತ್ತು ಸಾವಯವ ಒಳಸುರಿವುಗಳು, ಜೀವಾಮೃತ, ಗೋಕೃಪಾಮೃತ ಇದನ್ನೆಲ್ಲ ಬಳಸ್ತಾ ಸಮಗ್ರವಾಗಿ ಇವಾಗ ರಾಸಾಯನಿಕ ಮುಕ್ತ ಭೂಮಿನ ಮಾಡೋದ್ರಲ್ಲಿ ಮೊದಲನೇದಾಗಿದ್ದೀನಿ. ಜೊತೆಗೆ ನಮ್ಮ ಗ್ರಾಮದ ರೈತ ಗುಂಪುಗಳನ್ನ ಮಾಡಿಕೊಂಡು ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀನಿ. ಏನು ಚಟುವಟಿಕೆ ಮಾಡ್ತಿದ್ರಿ? ಅಂದರೆ ಬೆಳೆದಂಥ ಪದಾರ್ಥನ ನಾವೇ ಸಂತೆ ಮುಖಾಂತರ ಮಾರ್ತಾ ಇದ್ದೀವಿ. ಎಲ್ಲಿ ಮಾರ್ತೀರಿ? ಗುಂಡ್ಲುಪೇಟೆ,

ದತ್ತು ಗ್ರಾಮ ಯೋಜನೆ ಮೂಲಕ ಗುಂಡ್ಲುಪೇಟೆ ತಾಲೂಕು ದೊಡ್ಡ ತುಪ್ಪೂರು ಗ್ರಾಮ ಯಾವ ಥರ ಬದಲಾಯಿತು ಅನ್ನೋದ್ರ ಬಗ್ಗೆ ಬಹಳ ಸ್ವಾರಸ್ಯಕರವಾದ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಒಳ್ಳೆಯದಾಗಲಿ, ಇದೇ ತರಹ ನಿಮ್ಮ ಕೆಲಸವನ್ನು ಮುಂದುವರಿಸಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಇದುವರೆಗೆ ದತ್ತು ಗ್ರಾಮ ಯೋಜನೆ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕುರಿತು ಸಂವಾದವನ್ನು ಕೇಳುತ್ತಿದ್ದಿರಿ. ಇದರಲ್ಲಿ ಭಾಗವಹಿಸಿದವರು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಿಎಸ್ ಯೋಗೀಶ್ ಮತ್ತು ಗುಂಡ್ಲುಪೇಟೆ ತಾಲೂಕು ದೊಡ್ಡ